ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ವಿಷಯ ಕುರಿತು ಮಾತನಾಡ್ತಾರೆ, ನಾವೆಲ್ಲರೂ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶುಭ ಅಕದಾಸ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಕಾರ್ಡಿಯೋ ರೆಸ್ಪಿರೇಟರಿ ಯೂನಿಟ್ SDM ಕಾಲೇಜ್ ಆಫ್ ಫಿಸಿಯೋಥೆರಪಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ನಿಮ್ಮ ಜೊತೆ ತುಂಬ ಮುಖ್ಯವಾದ ವಿಷಯ ಬಗ್ಗೆ ಮಾತನಾಡುತ್ತಿದ್ದೇನೆ, ರಕ್ತದೊತ್ತಡದಲ್ಲಿ ಭೌತಿಕ ಚಿಕಿತ್ಸೆಯ ಉಪಯೋಗ. ರಕ್ತದೊತ್ತಡ ಇವತ್ತು ಬರೀ ಇದ್ದ ರೋಗಿಗಷ್ಟೇ ಅಲ್ಲ, ಎಲ್ಲ ಕುಟುಂಬದಲ್ಲಿ ಯಾರಿಗಾದರೂ ಬರಬಹುದಂತ ಸಮಸ್ಯೆ. ಆದರೆ ಸರಿಯಾಗಿ ನೋಡಿದರೆ ಸರಿಯಾದ ಜೀವನ ಶೈಲಿ ಮತ್ತು ಫಿಸಿಯೋಥೆರಪಿಸ್ಟ್ ಗೈಡೆನ್ಸಿಂದ ಇದನ್ನು ನಾವು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸುವ ಸಾಧ್ಯತೆ ಬಹಳ ಹೆಚ್ಚು. ರಕ್ತದೊತ್ತಡ ಅಂದರೆ ಏನು? ರಕ್ತದೊತ್ತಡ ಅಂದರೆ ನಮ್ಮ ಹೃದಯಕ್ಕೆ ರಕ್ತವನ್ನು ಪಂಪ್ ಮಾಡಲು ಬೇಕಾಗುವ ಪ್ರೆಷರ್ ಜಾಸ್ತಿ ಆಗುವುದು. ಸಾಮಾನ್ಯ ಬಿ ಪಿ 120/80 mmHg, ಅಂದರೆ 120/80 mmHg ಇರಬೇಕು. 140/90, ಅಂದರೆ 140/90 ಮೇಲೆ ಇದ್ದರೆ ಅದು ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಇದು ಸೈಲೆಂಟ್ ಕಿಲ್ಲರ್. ಏಕೆ ಅಂದರೆ ಪ್ರಾರಂಭದಲ್ಲಿ ಸಿಂಪ್ಟಮ್ಸ್ ಇರಲ್ಲ, ವ್ಯಕ್ತಿ ನಾರ್ಮಲ್ ಆಗಿ ಕೆಲಸ ಮಾಡುತ್ತಿರ್ತಾನೆ, ಆದರೆ ಬಿ ಪಿ ಜಾಸ್ತಿ ಆಗ್ತಾ ಇರುತ್ತೆ. ಡಾಕ್ಟರ್ ಚೆಕಪ್ ಮಾಡಿದ ಮೇಲೇ ಮಾತ್ರ ಇದು ಗೊತ್ತಾಗೋದು. ಪ್ರಾರಂಭದಲ್ಲಿ ಲಕ್ಷಣಗಳು ತುಂಬ ಸ್ಪಷ್ಟ ಇರಲ್ಲ, ಆದರೆ ಕೆಲವು ಸಲ ತಲೆನೋವು ಬರೋದು, ತಲೆ ಸುತ್ತು ಬರೋದು, ಕಣ್ಣು ಮಂಜಾಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಎದೆ ನೋವು ತೋರಿಸಬಹುದು. ಇದು ಇಗ್ನೋರ್ ಮಾಡಬಾರ್ದು. ಪ್ರಿವೆನ್ಷನ್ಗೆ ಅಥವಾ ತಡೆಗಟ್ಟಲು ಉಪ್ಪಿನ ಸೇವನೆಯ ಕಡಿಮೆ ಮಾಡಿ, ತರಕಾರಿ ಹಣ್ಣು ದಿನಚರ್ಯದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಧೂಮಪಾನ ಮತ್ತು ಮದ್ಯಪಾನ ಸೇವನೆ ಅವಾಯ್ಡ್ ಮಾಡಿ. ಆಮೇಲೆ ದಿನಚರ್ಯದಲ್ಲಿ ವಾಕಿಂಗ್ ಆಮೇಲೆ ವ್ಯಾಯಾಮಗಳು ಇನ್ಕ್ಲೂಡ್ ಮಾಡಿ. ಸ್ಟ್ರೆಸ್ಸನ್ನು ತಗ್ಗಿಸಿ. 7-8 hours ರಾತ್ರಿ ನಿದ್ದೆ ಮಾಡಿ. ಇವೆಲ್ಲ ಜನರಲ್ ಲೈಫ್ ಸ್ಟೈಲ್ ಟಿಪ್ಸ್. ಆದರೆ ಈ ಪ್ರಿವೆನ್ಷನ್ನು ಸೈಂಟಿಫಿಕ್ ಆ್ಯಂಡ್ ಸ್ಟ್ರಕ್ಚರ್ಡ್ ಅಪ್ರೋಚಲ್ಲಿ ಮಾಡಿದರೆ ರಿಸಲ್ಟ್ ಹೆಚ್ಚು ಆಗುತ್ತೆ. ಅದು ಫಿಸಿಯೋಥೆರಪಿಯಿಂದ ಸಾಧ್ಯ. ಶ್ರೋತರಿ, ಹೈಪರ್ಟೆನ್ಸಿವ್ ಪೇಷಂಟ್ಸ್ಗೆ ಕೇವಲ ಎಕ್ಸಸೈಸ್ ಮಾಡಿ ಅಂತ ಹೇಳಿದರೆ ಅವರು ಸ್ವಲ್ಪ ವಾಕಿಂಗ್ ಮಾಡ್ತಾರೆ, ಇಲ್ಲ ಸ್ವಲ್ಪ ಯೋಗ ಮಾಡ್ತಾರೆ. ಆದರೆ ಅದು ಸರಿಯಾದ ಥರ ಮಾಡಲಿಲ್ಲ ಅಂದರೆ ಬಿ ಪಿ ಹೆಚ್ಚು ಆಗುತ್ತೆ ಅಥವಾ ಸೈಡ್ ಎಫೆಕ್ಟ್ ಬರಬಹುದು. ಇದು ನಿಮಗೆ ಸರಿಯಾಗಿ ಸಹಾಯ ಮಾಡಲು ಫಿಸಿಯೋಥೆರಪಿಸ್ಟ್ ರೋಲ್ ತುಂಬ ಮುಖ್ಯ. ಫಿಸಿಯೋಥೆರಪಿಸ್ಟ್ ಪ್ರತಿ ರೋಗಿಯ ಬಿ ಪಿ ಲೆವೆಲ್ ಚೆಕ್ ಮಾಡಿ, ಅವರ ಏಜ್ ಅಥವಾ ವಯಸ್ಸು ಪ್ರಕಾರ ಫಿಟ್ನೆಸ್ ಲೆವೆಲನ್ನು ನೋಡಿ ಮತ್ತು ಹೆಲ್ತ್ ಕಂಡೀಷನ್ಸ್ ಎಲ್ಲ ನೋಡಿಕೊಂಡು ಕಸ್ಟಮೈಸ್ ಎಕ್ಸಸೈಸ್ ಪ್ಲ್ಯಾನ್ ತಯಾರಿಸುತ್ತಾರೆ. ಅಂದರೆ ನಿಮಗೆ ಸೂಕ್ತವಾದ ವ್ಯಾಯಾಮ ತಯಾರಿಸುತ್ತಾರೆ. ಸೇಫ್ ವಾಕಿಂಗ್ ಪ್ರೋಗ್ರಾಮ್, ಏರೋಬಿಕ್ ಎಕ್ಸಸೈಸಸ್, ಉಸಿರಾಟದ ಎಕ್ಸಸೈಸಸ್, ಸ್ಟ್ರೆಂಥನಿಂಗ್ ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸಸ್, ಇವೆಲ್ಲ ಬ್ಯಾಲೆನ್ಸ್ ಮಾಡಿ ಹೇಳ್ಕೊಡ್ತಾರೆ. ಎಕ್ಸಸೈಸ್ ಇಂಟೆನ್ಸಿಟಿ, ಡ್ಯೂರೇಷನ್, ಪೇಸ್, ಅಂದರೆ ಎಕ್ಸಸೈಸನ್ನ ತೀವ್ರತೆ, ಸಮಯ ಮತ್ತು ಗತಿ, ಇವು ಸೈಂಟಿಫಿಕ್ ಆಗಿ ಮಾನಿಟರ್ ಮಾಡುತ್ತಾರೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಕೂಡ ಫಿಸಿಯೋಥೆರಪಿಯಲ್ಲಿ ಉಪಾಯಗಳು ಸಿಗುತ್ತವೆ. ಇದರ ಮೂಲಕ ಬಿ ಪಿ ಸ್ಟೇಬಲ್ ಆಗುತ್ತೆ, ಹೃದಯ ಮತ್ತು ರಕ್ತನಾಳಿಗಳು ಬಲವಾಗುತ್ತೆ, ಔಷಧಿ ಡೋಸ್ ಅಂದರೆ ನೀವು ಮಾತ್ರೆ ತಗೊಳ್ಳೋ ಡೋಸ್ ಕಡಿಮೆ ಆಗಬಹುದು, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್, ಕಿಡ್ನಿ ರೋಗಗಳ ರಿಸ್ಕ್ ಕಡಿಮೆ ಆಗುತ್ತೆ. ಔಷಧಿ ಬಿ ಪಿ ಕಡಿಮೆ ಮಾಡುತ್ತೆ, ಆದರೆ ಫಿಸಿಯೋಥೆರಪಿ ಬಿ ಪಿ ಸ್ಟೇಬಲ್ ಮಾಡುತ್ತೆ. ಇವು ಎರಡು ಜೊತೆಯಲ್ಲಿ ಮಾಡಿದರೆ ಪೇಷಂಟ್ಗೆ ದೀರ್ಘಕಾಲದ ಆರೋಗ್ಯ ಬರುತ್ತೆ. ಹೈಪರ್ಟೆನ್ಷನ್ ಪೇಷಂಟ್ ಎಕ್ಸಸೈಸ್ ಮಾಡುತ್ತಿರುವಾಗ ಏನೇನು ಜಾಗ್ರತೆ ತಗೋಬೇಕಂದ್ರೆ ಮಾಡ್ರೇಟ್ ಪೇಸಲ್ಲಿ ಎಕ್ಸಸೈಸ್ ಮಾಡಬೇಕು. ತಕ್ಷಣವೇ ಜಾಸ್ತಿ ಎಕ್ಸಸೈಸ್ ಮಾಡೋದು, ಇಲ್ಲ ಒಮ್ಮೆನೆ ರನ್ನಿಂಗ್ ಎಕ್ಸಸೈಸ್ ಮಾಡೋದು ಅವೆಲ್ಲ ಮಾಡಬಾರ್ದು. ತಲೆ ಸುತ್ತುವುದು, ಎದೆ ನೋವು, ಇಲ್ಲ ಉಸಿರಾಟದ ತೊಂದರೆ ಬಂದರೆ ತಕ್ಷಣ ಎಕ್ಸಸೈಸನ್ನು ಸ್ಟಾಪ್ ಮಾಡಬೇಕು. ಕಂಫರ್ಟೇಬಲ್ ಅಥವಾ ಆರಾಮಾಗಿರುವ ಡ್ರೆಸ್ ಹಾಕ್ಕೋಬೇಕು. ಆಮೇಲೆ ನೀರು ಜಾಸ್ತಿ ಕುಡಿಬೇಕು. ಹೊರಗಡೆ ತುಂಬ ಸೆಕೆ ಇರುವಾಗ ಇಂಟೆನ್ಸ್ ಎಕ್ಸಸೈಸಸ್ ಅವಾಯ್ಡ್ ಮಾಡಬೇಕು. ಈ ಜಾಗ್ರತೆಗಳು ಫಿಸಿಯೋಥೆರಪಿಸ್ಟ್ ಸೂಪರ್ವಿಷನ್ನಲ್ಲಿ ಇರುವಾಗ ಆಟೋಮ್ಯಾಟಿಕ್ ಆಗಿ ಫಾಲೋ ಆಗುತ್ತವೆ. ಅದಕ್ಕೆ ನಿಮ್ಮ ಬಿ ಪಿ ಮ್ಯಾನೇಜ್ಮೆಂಟ್ ಸೇಫ್ ಆಗುತ್ತೆ. ಹೈಪರ್ಟೆನ್ಸಿವ್ ಪೇಷಂಟ್ ಕೇವಲ ವ್ಯಾಯಾಮ ಮಾಡಿದರೆ ಸರಿಯಲ್ಲ, ಕೇವಲ ಔಷಧಿ ತಗೊಂಡ್ರೆ ಕೂಡ ಸರಿಯಲ್ಲ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಔಷಧಿ ಜೊತೆಗೆ ಫಿಸಿಯೋಥೆರಪಿಸ್ಟ್ ಎಕ್ಸಸೈಸ್ ಪ್ರೋಗ್ರಾಮ್, ಹೆಲ್ದಿ ಲೈಫ್ ಸ್ಟೈಲ್ ಸೇರಿದರೆ ಉತ್ತಮ ಪರಿಣಾಮ ಬರುತ್ತೆ. ರಿಸರ್ಚ್ ತೋರಿಸುತ್ತೆ ಡಾಕ್ಟರ್ ಕೊಟ್ಟ ಔಷಧಿ ಜೊತೆಗೆ ಫಿಸಿಯೋಥೆರಪಿ ಮಾಡಿದರೆ ಮೆಡಿಕೇಷನ್ ಡೋಸ್ ಕಡಿಮೆ ಆಗುತ್ತೆ, ಸೈಡ್ ಎಫೆಕ್ಟ್ ಕಮ್ಮಿ ಆಗುತ್ತೆ, ಮನಸ್ಸು ಶಾಂತವಾಗಿ ಇರುತ್ತೆ, ಸ್ಟ್ಯಾಮಿನಾ ಮತ್ತು ಊರ್ಜಾ ಹೆಚ್ಚು ಆಗುತ್ತೆ, ಜೀವನ ಗುಣಮಟ್ಟ ದೀರ್ಘಕಾಲ ಉತ್ತಮ ಆಗುತ್ತೆ. ರಕ್ತದೊತ್ತಡ ಇವತ್ತು ಬಹಳ ಕಾಮನ್ ಪ್ರಾಬ್ಲಮ್, ತಡೆಗಟ್ಟಲು ಸಾಧ್ಯ, ನಿಯಂತ್ರಣ ಕೂಡ ಸುಲಭ. ಆದರೆ ಇದಕ್ಕೆ ಕೇವಲ ಡಾಕ್ಟರ್ ಮೆಡಿಸಿನ್ ಸಾಕಾಗಲ್ಲ, ಫಿಸಿಯೋಥೆರಪಿಸ್ಟ್ ಗೈಡೆನ್ಸಲ್ಲಿ ವ್ಯಾಯಾಮ ಮಾಡಿದರೆ ಬಿ ಪಿ ಸೇಫ್ ಆಗಿ ಕಂಟ್ರೋಲ್ ಆಗುತ್ತೆ, ಕಾಂಪ್ಲಿಕೇಶನ್ ಕಡಿಮೆ ಆಗುತ್ತೆ, ಲೈಫ್ ಕ್ವಾಲಿಟಿ ಕೂಡ ಹೆಚ್ಚು ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಬಿ ಪಿ ಪ್ರಾಬ್ಲಮ್ ಯಾರಿಗಾರು ಇದ್ದರೆ ದಯವಿಟ್ಟು ಫಿಸಿಯೋಥೆರಪಿ ಒ ಪಿ ಡಿ ನಂಬರ್ 13ಗೆ ಬಂದು ಕನ್ಸಲ್ಟೇಷನ್ ಮಾಡಿ ನಿಮಗೆ ಯೋಗ್ಯ ಪ್ರೋಗ್ರಾಂ ತಯಾರಿಸಿ ಸೇಫ್ ಗೈಡೆನ್ಸ್ ಕೊಡ್ತಾರೆ. ಕೇಳಿದ್ರೆಲ್ಲ ಕೇಳಿದ್ರೆ ಇಷ್ಟೊತ್ತು ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ಕುರಿತಂಗ ಅನೇಕ ವಿಷಯಗಳನ್ನು ಡಾಕ್ಟರ್ ಶುಭಾ ಅವರು ತಿಳಿಸಿದರು. ನೀವು ಈಗ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 0836 ಇದು ಕೋಡ್ ಸಂಖ್ಯೆ, 244-3414, 244-3415 ಅಥವಾ 244-3416 ಇವು ನಮ್ಮ ದೂರವಾಣಿ ಸಂಖ್ಯೆಗಳು. ಆತ್ಮೀಯರೇ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ಕುರಿತಂಗ ಡಾಕ್ಟರ್ ಶುಭಾ ಅಕದಾಸ್ ಅವರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ, ನೀವು ಸಮಸ್ಯೆಗಳನ್ನು ಕೇಳಬಹುದು. ಡಾಕ್ಟರ್, ನೀವು ಇಷ್ಟೊತ್ತು ಹೇಳಿದ್ರಿ, ಆದರೂ ಕೂಡ ಮತ್ತೊಮ್ಮೆ ನಮ್ಮ ಕೇಳುಗರ ಗಮನಕ್ಕಾಗಿ ಮತ್ತೆ ಮತ್ತೆ ಈ ವಿಷಯಗಳನ್ನೇ ತಿಳಿದುಕೊಳ್ತಾ ಹೋಗೋಣ. ರಕ್ತದ ಒತ್ತಡ ಇರುವವರು ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡ್ತಾ ಇದ್ದಾಗ ಏನು ಜಾಗ್ರತೆಯನ್ನು ವಹಿಸಬೇಕು ಅಂತ? ಸೊ ಎಕ್ಸಸೈಸ್ ಮಾಡುವಾಗ ಹೈಪರ್ಟೆನ್ಸಿವ್ ಪೇಷಂಟ್ಸ್ ಅಥವಾ ರಕ್ತದೊತ್ತಡ ಇರುವ ಪೇಷಂಟ್ಸು ಯಾವತ್ತೂ ಮಾಡ್ರೇಟ್ ಪೇಸಲ್ಲಿ ಎಕ್ಸಸೈಸ್ ಮಾಡಬೇಕು. ತುಂಬಾ ಒಮ್ಮೆನೆ ಜಾಸ್ತಿ ರನ್ನಿಂಗ್ ಮಾಡೋದಾಗಲಿ, ಇಲ್ಲ ಎಕ್ಸಸೈಸ್ ಇಂಟೆನ್ಸಿಟಿ ಹೆಚ್ಚಿರುವಂಥ ಎಕ್ಸಸೈಸ್ ಮಾಡೋದಾಗಲಿ, ವೇಟ್ ತುಂಬ ಎತ್ತೋದಾಗಲಿ, ಅವೆಲ್ಲ ಮಾಡಕ್ಕೆ ಹೋಗಬಾರ್ದು. ಆಮೇಲೆ ತಲೆ ಸುತ್ತು ಬರುವಾಗ, ಇಲ್ಲ ಎದೆ ನೋವು ಬರುವಾಗ, ಆಮೇಲೆ ಉಸಿರಾಟದ ತೊಂದರೆ, ಇವೆಲ್ಲ ಏನಾದರೂ ಲಕ್ಷಣ ಕಂಡು ಬಂದರೆ ತಕ್ಷಣ ಎಕ್ಸಸೈಸನ್ನು ಸ್ಟಾಪ್ ಮಾಡಿ, ಆಮೇಲೆ ನಿಮ್ಮ ಹತ್ತಿರಿರೋ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ಕಿಗೆ ಹೋಗಿ ಒಮ್ಮೆ ನಿಮ್ಮ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಕಂಫರ್ಟೇಬಲ್ ಆಗಿರುವಂಥ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ, ಆಮೇಲೆ ತೀರಾ ಸೆಕೆ ಇರುವಾಗ ಇಲ್ಲ ಹಾಟ್ ವೆದರಲ್ಲಿ ಎಕ್ಸಸೈಸನ್ನು ಅವಾಯ್ಡ್ ಮಾಡಿ. ಕರೆ ಬರ್ತಾ ಇದೆ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ ಮೇಡಮ್. ಹಾ ಹೇಳಿ, ನಿಮ್ ಸಮಸ್ಯೆ ಕೇಳಿ. ನಮ್ಮ ಹುಡುಗಿ ಅತ್ಯಂತ ಸಾಯೋಕ ಸಂಗೀತ ಅಂತ ಹೇಳ್ರಿ. ಎದಿ ನೋಡ್ತಾರ, ಅದಕ್ಕೆ ಕೇಳಕತ್ತೀನಿ. ಯಾಕಂದ್ರೆ ಅದಪ್ಪ ನನ್ನ ನೋಡ್ತದಂತೆ. ನೋಡಿ, ಎದೆ ನೋವು ಆದ್ರೆ ಅದು ಈಗ ಫಿಸಿಯೋಥೆರಪಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಫಸ್ಟ್ ನೀವು ಇದು ಒಂದು ಲಕ್ಷಣ ಕಂಡು ಬಂತು ಅಂದಮೇಲೆ ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಅದು ಯಾಕೆ ಬರ್ತಾ ಇದೆ ಏನ ಅಂತ. ಸೊ ಅದು ಹೈಪರ್ ಟೆನ್ಷನಿಂದನೇ ಆಗುತ್ತಂತ ಈಗ ಹೇಳಕ್ಕೆ ಬರಲ್ಲ. ಸೊ ಅವ್ರ ಏಜ್ ಏನು, ಏನು ಪ್ರಾಬ್ಲಮ್ ಇದೆ, ಮತ್ತು ಅದ್ರ ಜೊತೆ ಏನೇನು ತೊಂದರೆ ಇದೆ ಅದನ್ನ ನೋಡಿ ಫಸ್ಟ್ ಡಾಕ್ಟರ್ ಚೆಕ್ ಮಾಡ್ತಾರೆ. ಸೊ ಅದು ಫಸ್ಟ್ ನೀವು ತೋರಿಸ್ಕೊಳ್ಳಿ, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಅದು ಯಾಕೆ ಬರ್ತಾ ಇದೆ ಅಂತ. ಆಯ್ತಾ? ಹಲೋ ಹಲೋ ನಮಸ್ತೆ. ದಾವಣಗೆರೆಯಿಂದ ಮಹೇಶ್ ಅಂತ ಮಾತಾಡ್ತಿರೋದು. ಹೇಳ್ರಿ ಮಹೇಶ್, ಪ್ರಶ್ನೆ ಕೇಳಿ. ತಲೆನೋವು ಬರ್ತಾ ಇದೆ, ಯಾಕೋಸ್ಕರ ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಪದೇ ಪದೇ ತಲೆನೋವು ಬರೋದಕ್ಕೂ ಬಿ ಪಿ ಒಂದು ಕಾರಣ ಇರಬಹುದು, ಅದ್ರ ಜೊತೆ ಮತ್ತೆ ಬೇರೆ ಕಾರಣ ಕೂಡ ಇರ್ತಾವೆ. ಸೊ ಒಮ್ಮೆ ನೀವು ಹಾಸ್ಪಿಟಲ್ ಅದ್ರ ಜೊತೆಗೆ ಅವಾಗವಾಗ ಎದೆ ನೋವು ಕೂಡ ಬರ್ತಾ ಇದೆ ಮತ್ತು ಹಾ, ಸೊ ಈ ತರ ಲಕ್ಷಣಗಳೆಲ್ಲ ನಿಮ್ ಕಾಣ್ ಬರ್ತಾ ಇದಾವೆ ಅಂತ ಅಂದ ಕೂಡಲೇ ನೀವು ಅದನ್ನ ತಡೆ ಮಾಡದೆ ಫಸ್ಟ್ ಹಾಸ್ಪಿಟ್ಲಿಗೆ ಚೆಕ್ ಮಾಡಿಸಿ, ಅಲ್ಲಿ ಹೋಗಿ ನಿಮ್ ಚೆಕಪ್ ಮಾಡಿಸಿ, ಅವರೆಲ್ಲ ಚೆಕ್ ಮಾಡ್ತಾರೆ, ಬಿ ಪಿ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ಮಾಡಿದ ತಕ್ಷಣನೇ ನಿಮ್ಗೆ ಏನಂತ ಡೈಗ್ನೋಸ್ ಮಾಡಿದ್ಮೇಲೆ ಮುಂದೆ ಏನಂತ ಫಿಸಿಯೋಥೆರಪಿ ಅದರಲ್ಲಿ ಯೂಸ್ ಆಗುತ್ತೋ ಇಲ್ವೋ ಅಂತ ನೋಡಿ ಡಾಕ್ಟರ್ ನಿಮಗೆ ರೆಫರ್ ಮಾಡ್ತಾರೆ. ಹಲೋ, ಯಾರು ಮಾತಾಡಿದ್ರಿ? ಕೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ಮೇಡಮ್, ನೀವು ಮಾತಾಡ್ತಾ ಇರೋದು ಸರಿಯಾಗಿ ಕೇಳ್ತಾ ಇಲ್ಲ ನಮ್ಗೆ. ಹಲೋ ಹಲೋ, ಡಿಸ್ಟರ್ಬೆನ್ಸ್ ತುಂಬಾ ಇದೆ ಸರ್, ಮಾತಾಡಿ. ಹಾ, ಹೇಳಿ. ಈಗ ಇವಾಗ ಅಂದ್ರೆ ಮನುಷ್ಯನಿಗೆ ರಜತ್ ಎಷ್ಟು ಪಾಯಿಂಟ್ ಇರ್ಬೇಕು ಅಂತ ಕೇಳ್ತಾ ಇದೀವಿ. ಒಂದು 30 ಕೆಜಿ ಆಮೇಲೆ 50 ಕೆಜಿ ಈ ತರ ಮನುಷ್ಯನಿಗೆ ಎಷ್ಟು ಬಿಪಿ ಇರ್ಬೇಕಂತ? ಹಾ, ಬಿಪಿ ಆಮೇಲೆ ರಜತ್ ಎಷ್ಟು ಪಾಯಿಂಟ್ ಇರ್ಬೇಕು ಅಂತ ಕೇಳ್ತಾ ಇದೀವಿ. ನೋಡಿ, ಬಿಪಿ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಸೊ ನಾರ್ಮಲ್ ಬಿಪಿ ಇರೋದು ಈಗ 120/80 to 140 ತನಕ ನಾವು ನಾರ್ಮಲ್ ಅಂತ ಹೇಳ್ಬೋದು. ಬಟ್ ಅದು 140 ಕ್ರಾಸ್ ಆಗಿ 140/90 ಕ್ರಾಸ್ ಆದರೆ ಅದನ್ನ ಹೈಪರ್ ಟೆನ್ಷನ್ ಅಂತ ಡೈಗ್ನೋಸ್ ಮಾಡ್ತಾರೆ ಡಾಕ್ಟರು. ಸೊ ಅದ್ರ ಪ್ರಕಾರ ನೀವು ರೆಗ್ಯುಲರ್ ಚೆಕಪ್ಸ್ ಮಾಡ್ತಾ ಇರಬೇಕು. ಅದರಲ್ಲಿ ನಿಮ್ಗೆ ಏನು ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಅದರಲ್ಲಿ ಗೊತ್ತಾಗ್ಬೋದು. ಸೊ ಅರೌಂಡ್ 40 ಏಜ್ ಆದ ತಕ್ಷಣ ಎವ್ರಿ 2 to 3 months ನೀವು ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತಾ ಇರಬೇಕು ರೆಗ್ಯುಲರ್ ಆಗಿ ಬಿಪಿನ. ಏನು ಪಾಯಿಂಟ್ಸು ಗೊತ್ತಾಗ್ತಾ ಇಲ್ಲ ನನಗೆ. ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ನಾ? ಓಕೆ, ಹಿಮೋಗ್ಲೋಬಿನ್ ನೀವು ನಿಮ್ಮ ಏಜ್ ಎಷ್ಟಿದೆ ಇವಾಗ? ಅರೌಂಡ್ 35 to 50 ಅಂದರೆ ಅಟ್ಲೀಸ್ಟ್ ಫ್ರಮ್ 12 to 15 ತನ ಇದ್ರೆ ನಾರ್ಮಲ್. ನಿಮ್ಮ ವಯಸ್ಸು ಎಷ್ಟೀಗ? ಹಾಂ, ಸೊ ಅರೌಂಡ್ 12 to 15 ತನಕ ಇದ್ರೆ ನಿಮ್ಮ ಹಿಮೋಗ್ಲೋಬಿನ್ ನಾರ್ಮಲ್. ಬಟ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಭೌತಿಕ ಚಿಕಿತ್ಸೆ ರಕ್ತದೊತ್ತಡದಲ್ಲಿ. ಸೊ ಇಟ್ ಈಸ್ ಅಬೌಟ್ ಹೈಪರ್ ಟೆನ್ಷನ್. ನಡೀತದೆ, ನೀವೊಮ್ಮೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ನಿಮ್ಗೆ ಡೌಟ್ ಇದ್ರೆ. ಕೇಳುಗರು, ಇವತ್ತಿನ ವಿಷಯ ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆಯ ಪಾತ್ರ. ಈ ವಿಷಯ ಕುರಿತಂಗ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಮುಂದಿನ ಕರೆ ನೋಡೋಣ. ಹಲೋ ಹಲೋ, ರೇಡಿಯೋ ದೂರ ಇಡಿ ಸರ್. ಹಾ, ಮಾತಾಡಿ, ಪ್ರಶ್ನೆ ಕೇಳಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ನಮ್ ಪ್ರಶ್ನೆ ಅಂದ್ರೆ, ನಮ್ ಮಿಸ್ಸೆಸ್ ಗೆ ಹೈ ಬಿಪಿ ಇದೆ ರೀ, ವಯಸ್ಸು 62 ಇದ್ರಿ, ಮತ್ತೆ ಅವ್ರಿಗೆ ಏನಂದ್ರೆ 7.5 ಹಿಮೋಗ್ಲೋಬಿನ್ ಇದ್ರಿ. ಅದೇ ನೋಡಿ, ನೀವು ಬಿಪಿ ಮೆಡಿಕೇಶನ್ ತಗೋತಾ ಇದಾರೆ ಅವರು? ಹಾ, ನೀವು ಯಾವಾಗ ಲಾಸ್ಟ್ ಚೆಕ್ಅಪ್ ಮಾಡಿಸಿದ್ರು ಡಾಕ್ಟರ್ ಹತ್ರ? ಲಾಸ್ಟ್ ಅಂದ್ರೆ ಈಗ 1 ತಿಂಗಳು ಆಯ್ತು ನೋಡ್ರಿ. ಹಾ, ಸೊ ಅವರು ನಿಮ್ಗೆ ಹಿಮೋಗ್ಲೋಬಿನ್ಗೂ ಏನಾದ್ರೂ ಮಾತ್ರೆಗಳು ಕೊಡ್ತಾರೆ ನಿಮ್ಗೆ ಅವ್ರು ಕಡಿಮೆ ಅಂತ ಅನ್ಸಿದ್ರೆ? ಸೊ 7 ಅಂದ್ರೆ ಕಡಿಮೆನೆ. ಸೊ ಅದಕ್ಕೆ ಮಾತ್ರೆಗಳು ಕೊಡ್ತಾರೆ ಡಾಕ್ಟರ್. ಸೊ ಅವ್ರನ್ನ ಫಸ್ಟ್ ಕನ್ಸಲ್ಟ್ ಮಾಡಿ. ಔಷಧಿ ತಗೊಳ್ತಾ ಇದ್ದಾರೆ? ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ಶಿವಾನಂದ್ ಅಂತ ಹೇಳಿ. ಶಿವಾನಂದ್, ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ ಶಿವಾನಂದ್. ನಾನು ಹೈಪರ್ ಟೆನ್ಷನ್ ಪೇಷಂಟ್. ಹಲೋ, ನಾವು ಕೇಳ್ತಾ ಇದ್ದೀವಿ, ನೀವು ಮಾತಾಡಿ. ಆಮೇಲೆ ಈಗ ಅದು ನನ್ನ ಬೈಪಾಸ್ ಸರ್ಜರಿನೂ ಆಗಿದೆ ಆಲ್ರೆಡಿ. ಈಗ 54 ಏಜ್. ಫಿಸಿಯೋಥೆರಪಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಹಾಂ, ಸೊ ನೀವು ಬೈಪಾಸ್ ಸರ್ಜರಿ ಯಾವಾಗ ಆಗಿದೆ ನಿಮ್ದು? ಬೈಪಾಸ್ ಸರ್ಜರಿ ಯಾವಾಗ ಆಗಿದೆ? ಎಷ್ಟು ದಿನ ಇಲ್ಲ ಎಷ್ಟು ತಿಂಗಳಾಯ್ತು ಆಗಿ? ಎಷ್ಟು ದಿವಸ ಆಯ್ತು? ಮೂರು ವರ್ಷ ಅಂದ್ರೆ ನೀವು ಈಗ ಬೈಪಾಸ್ ಸರ್ಜರಿ ಆದ್ಮೇಲೆ ಕೂಡ ನಾವು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಸೊ ಅದಕ್ಕೆ ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಸೊ ಈಗ ನಿಮ್ಗೆ ತಕ್ಕಾಗಿ ವ್ಯಾಯಾಮ ಕೂಡ ಅದರಲ್ಲೂ ಕೂಡ ನೀವು ಮಾಡಬಹುದು. ಪ್ಲಸ್ ನಿಮ್ ಹೈಪರ್ ಟೆನ್ಷನ್ ಕಂಟ್ರೋಲ್ ಅಲ್ಲಿ ಇದೆಯಾ? ಹಾ, ಸೊ ಟ್ಯಾಬ್ಲೆಟ್ ತಗೋತಾ ಇದ್ದೀರಲ್ಲ, ಅದ್ರ ಜೊತೆ ಎಕ್ಸಸೈಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಒಮ್ಮೆ ಓಪಿಡಿ ನಂಬರ್ 13 ಬನ್ನಿ SDM ಅಲ್ಲಿ. ಸೊ ಅಲ್ಲಿ ಡಾಕ್ಟರ್ಸ್, ನಾವು ಫಿಸಿಯೋಥೆರಪಿಸ್ಟ್ ಇರ್ತೀವಿ. ಸೊ ನಿಮ್ಮನ್ನ ಒಮ್ಮೆ ಅಸೆಸ್ ಮಾಡಿ, ಇವ್ಯಾಲ್ಯೂಯೇಟ್ ಮಾಡಿ ನಿಮ್ಗೆ ತಕ್ಕಾಗಿ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಓಕೆ. ಸೊ ಅಲ್ಲಿ ಹಂಗಂದ್ರೆ ನೋಡಿರ್ತಾರೆ ಫಿಸಿಯೋಥೆರಪಿಸ್ಟ್ ನಿಮ್ಗೆ ಇಮಿಡಿಯೇಟ್ಲಿ ಆಫ್ಟರ್ ಆಪರೇಷನ್, ಆಮೇಲೆ ನೀವು ಐಸಿಯುದಲ್ಲಿ ಇದ್ದಾಗ ನಾವು ನೋಡಿರ್ತೀವಿ ನಿಮ್ಮನ್ನ. ನಿಮ್ಗೆ ಈಗ ಯಾವ್ದು ಎಕ್ಸರ್ಸೈಸ್ ಹೇಳಿಲ್ವಾ? ಇಲ್ಲ ಹೇಳಿರ್ತಾರೆ, ನೀವು ಅಲ್ಲಿ ಆಪರೇಟ್ ಆಗಿದ್ರೆ ಖಂಡಿತ ಅಲ್ಲಿ ಹೇಳಿರ್ತಾರೆ ಎಕ್ಸಸೈಸ್, ಉಸಿರಾಟದ್ದು, ಆಮೇಲೆ ನೀವು ದಿನಚರ್ಯದಲ್ಲಿ ಏನೇನು ವ್ಯಾಯಾಮ ಇನ್ಕ್ಲೂಡ್ ಮಾಡ್ಬೇಕಂತ ಹೇಳಿರ್ತಾರೆ. ಆಮೇಲೆ ನೀವು ಒಮ್ಮೆ ಬಂದು ಕನ್ಸಲ್ಟ್ ಮಾಡಿ, ನಿಮ್ಗೆ ಏನ ಎಕ್ಸಸೈಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಒಮ್ಮೆ ಬರ್ಬೇಕು, ಯಾಕಂದ್ರೆ ನಾವು ನಿಮ್ಮನ್ನ ಅಸೆಸ್ ಮಾಡಿದ್ಮೇಲೆ ನಿಮ್ ಪ್ರಕಾರ ನಿಮ್ಗೆ ಎಕ್ಸಸೈಸ್ ಡಿಸೈನ್ ಮಾಡಿ ಕೊಡ್ಬೋದು. ಹಾ, ಒಪಿಡಿ ನಂಬರ್ 13. ಹಲೋ ಹಲೋ ಮೇಡಮ್. ಹಲೋ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮ್ದೊಂದು ಪ್ರಶ್ನೆ ಇದೆ ಮೇಡಮ್. ಕೇಳಿ. ನಮ್ಮ ಸಸಿ ದೀಕ್ಷಾ ಅಂತ ಮೇಡಮ್, ಆಕೆ ಯಾವಾಗಲೂ ಜ್ವರ ಮತ್ತೆ ತಲೆನೋವು ಬಹಳ ಇರ್ತದೆ. 14 ವರ್ಷ ಆಗ್ರಿ ಮೇಡಮ್, ತುಂಬಾ ಜ್ವರ ತಲೆನೋವು ಜಾಸ್ತಿ ಇರ್ತದೆ ಮೇಡಮ್. ಇದು ಇವತ್ತಿನ SDM ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ರಕ್ತದೊತ್ತಡ, ಅಂದ್ರೆ ಬಿಪಿ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ವಿಷಯ ಕುರಿತು. ಅದಕ್ಕೆ ಆ ವಿಷಯಕ್ಕೆ ಏನಾದ್ರೂ ಸಂಬಂಧಪಟ್ಟಂಗೆ ಪ್ರಶ್ನೆ ಇದ್ರೆ ಕೇಳಬಹುದಾಯ್ತಾ? ಕ್ಷಮಿಸಿ. ಹಲೋ ಹಲೋ ಹಲೋ ಹೇಳಿ. ಮುರುಗೇಪ್ಪ ಮಲಗವರ ಸರ್? ಮುರುಗೇಪ್ಪ ಅವ್ರೆ, ರೇಡಿಯೋ ಸ್ವಲ್ಪ ದೂರ ಇಡಿ. ಮಾತಾಡಿ, ಪ್ರಶ್ನೆ ಕೇಳಿ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ. ನಮ್ದು ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಿಂದ ಹೇಳಿ. ನಮಗೆ ಹಿಂದಿನ ವರ್ಷ ಅಕ್ಟೋಬರ್ ನಲ್ಲಿ ಬಿಪಿ ಬಂದಿತ್ರಿ. ಹ್ಮ್ ಹೇಳಿ. ಟೆಲ್ಮಿಸ್ಟಾಟನ್ 40 mg ಕೊಟ್ಟಿದ್ದಾರೆ. ಓಕೆ. ಹಾ, ಈಗ ಅಲ್ಲಿಗೆ ಇಲ್ಲಿಗೆ ಯಾವುದು ತೊಂದರೆ ಇಲ್ಲ, 140 ಬರುತ್ತೆ ಯಾವಾಗಾರ ಚೆಕಪ್ ಮಾಡಿಸಿದ್ರೆ. ಹ್ಮ್. 140-145 ಬರುತ್ತೆ. ಓಕೆ. ಯಾವುದೇ ಸೈಡ್ ಎಫೆಕ್ಟ್ ಏನು ತೊಂದರೆ ಏನು ಕಾಣ್ತಾ ಇಲ್ಲ. ಓಕೆ. ಮತ್ತೆ ಇನ್ನು ಹೆಚ್ಚಿನ ಜವಾಬ್ದಾರಿ ಅಂತ ತಗೋಬೇಕ್ರಿ. ನೋಡ್ರಿ, ನೀವು ಲಾಸ್ಟ್ ಚೆಕಪ್ ಯಾವಾಗ ಮಾಡಿಸಿದ್ರಿ? ಫಿಸಿಯೋಥೆರಪಿ ಎಕ್ಸಸೈಸ್ ಸಲುವಾಗಿ ಒಮ್ಮೆ ಬಂದು ಕನ್ಸಲ್ಟ್ ಮಾಡಿ. ಸೊ ನಿಮ್ಮ ಬೇರೆ ಪರೀಕ್ಷಣೆ, ಇವ್ಯಾಲ್ಯೂಯೇಷನ್, ಅಸೆಸ್ಮೆಂಟ್ ಮಾಡಿ ನಿಮ್ ತಕ್ಕಾಗಿ ಸ್ವಲ್ಪ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀವಿ. ಅದನ್ನ ನೀವು ಮಾಡ್ತಾ ಇದ್ರೆ ನಿಮ್ ಬಿಪಿ ಇನ್ನೂ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ಅಲಾಂಗ್ ವಿತ್ ಮೆಡಿಕೇಶನ್. ಅಂದ್ರೆ ನೀವು ಔಷಧಿ ಏನು ಮಾತ್ರೆ ತಗೋತಾ ಇದ್ದೀರಿ, ಅದ್ರ ಜೊತೆನೆ ನೀವು ವ್ಯಾಯಾಮನು ಕೂಡ ಮಾಡಿದ್ರೆ ನಿಮ್ಗೆ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ಬೆಳಿಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ವಾಕ್ ಮಾಡ್ತೀವ್ರಿ. ಅಲ್ಲ ನೋಡಿ, ಬರೇ ವಾಕಿಂಗ್ ಅಷ್ಟೇ ಅಲ್ಲ, ಅದ್ರ ಬಿಟ್ಟು ಬೇರೆ ಎಕ್ಸಸೈಸಸ್ ಇರ್ತಾವೆ. ಸೊ ಅದನ್ನು ಕೂಡ ಹೇಳ್ಕೊಡ್ತೀವಿ. ಸೊ ವಾಕಿಂಗ್ ನೀವು ಕಂಟಿನ್ಯೂ ಮಾಡಿ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ನೀವು ಹೇಳ್ತಾ ಇದ್ದೀರಿ ಅಲಾಂಗ್ ವಿತ್ ಮೆಡಿಕೇಶನ್ ಕೂಡ ನಿಮ್ ಬಿ ಪಿ 145-140 ಇರುತ್ತೆ ಅಂತ. ಸೊ ಅದು ಇನ್ನೂ ಕಂಪ್ಲೀಟ್ ಆಗಿ ಇನ್ನೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆಯೋ ಅನ್ನೋ ಅಂತ ಒಮ್ಮೆ ನಾವು ನೋಡ್ತೀವಿ, ಅಸೆಸ್ ಮಾಡ್ತೀವಿ. ಹಲೋ. ಹಲೋ ರೀ, ಹೇಳಿ, ಯಾರು ಮಾತಾಡುದು? ರಮೇಶ್ ಅಂಕ ಮಾಡಿ. ರಮೇಶ್, ಪ್ರಶ್ನೆ ಕೇಳಿ. ನಾವು ಬಿಪಿ ಶುಗರ್ ಪೇಷಂಟ್ ರೀ. ಡೈಲಿ ಒಂದ ಬಿಪಿ ಗುಳಿಗೆ ತೋರಿಸ್ತಾರ ಬಡವರ. ಮತ್ತೆ ಅದ್ರ ಜೊತೆ ಈಗ ವ್ಯಾಯಾಮ ಏನ್ ಮಾಡ್ಬೇಕ್ರಿ? ಸೊ ವ್ಯಾಯಾಮ ಏನು ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ಒಮ್ಮೆ ಫಸ್ಟ್ ನೀವು ಫುಲ್ ಚೆಕಪ್ ಮಾಡ್ತೀವಿ ನಾವು. ಸೊ ನಿಮ್ಮ ಏಜ್ ಏನು, ನಿಮ್ಗೆ ಮತ್ತೇನು ಪ್ರಾಬ್ಲಮ್ ಇದೆ, ನಿಮ್ಮದು ಫ್ರೀಕ್ವೆನ್ಸಿ ಅಂದರೆ ನೀವು ಎಷ್ಟು ಎಕ್ಸಸೈಸ್ ನೀವು ಡೈಲಿ ಮಾಡ್ತೀರಾ, ಆಮೇಲೆ ನಿಮ್ಮ ಎಂಡ್ಯೂರೆನ್ಸ್ ಎಷ್ಟಿದೆ, ಅದೆಲ್ಲ ಸ್ವಲ್ಪ ನಾವು ತಿಳ್ಕೊತೀವಿ. ನೀವು OPD ಗೆ ಬಂದರೆ ಅದು ಇನ್ನೂ ಈಸಿ ಆಗುತ್ತೆ. ಸೊ ಫೋನಲ್ಲಿ ನಿಮಗೆ ಎಕ್ಸಸೈಸ್ ತಿಳಿಸ್ಕೊಡೋಕ್ಕಾಗಲ್ಲ. ಸೊ ನೀವು ಒಮ್ಮೆ OPD ಗೆ ಬಂದು ಕನ್ಸಲ್ಟ್ ಮಾಡಿದರೆ ಅಸೆಸ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ನೋಡ್ರಿ, ಆಹಾರದ ಬಗ್ಗೆ ನಾ ಹೇಳಿದೆ ನಿಮ್ಗೆ, ಸ್ವಲ್ಪ ಹಣ್ಣು ತರಕಾರಿ ಅದನ್ನು ಜಾಸ್ತಿ ತಿನ್ರಿ, ನೀರ್ ಜಾಸ್ತಿ ಕುಡೀರಿ, ಉಪ್ಪು ಕಡಿಮೆ ಮಾಡ್ರಿ. ಸೊ ಇವೆಲ್ಲ ನಾವು ಹೇಳ್ಬೋದು. ಆಮೇಲೆ ಫ್ರೈಡ್ ನೀವು ಏನು ಕರ್ದಿದ್ದು ಹೇಳ್ತೀವಲ್ಲ, ಅದನ್ನೆಲ್ಲ ತಿನ್ಬಾರ್ದು ಎಣ್ಣೆದು. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಮಹಿಳೆ ಹತ್ತರಿಂದ ರೀ. ಬಿಪಿ ಶುಗರ್ ಎರಡೂ ಇದೇನ್ರಿ? ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆ ಪಾತ್ರ, ಈ ವಿಷಯ ಕುರಿತಂಗದ ಇವತ್ತಿನ ಕಾರ್ಯಕ್ರಮ. ಏನ್ ಪ್ರಶ್ನೆ ಇದೆ? ಬಿಪಿ ಎಷ್ಟಿರ್ಬೇಕು? ಓಕೆ ನೋಡಿ, ಹಾ ಬಿಪಿ 120/80 ಇಂದ 114/90 ತನಕ ಇದ್ರೆ ಓಕೆ, ಅಂದ್ರೆ ಅದ್ರ ಒಳಗಡೆ ಇರ್ಬೇಕು ಬ್ಲಡ್ ಪ್ರೆಷರ್ ಯಾವತ್ತು. ಸೊ 140/90 ಮಿಕ್ಕಿ ಹೋದ್ರೆ ಅದನ್ನ ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಬಿಪಿ ಅಂತ ಹೇಳ್ತೀವಿ, ಅದನ್ನ ಬಿಪಿ ಹೆಚ್ಚಾಗೋದಂತ ಹೇಳ್ತೀವಿ. 90/60 ಅಂದ್ರೆ ಅದ್ ಬಹಳ ಕಡಿಮೆ ಆಯ್ತ್ರಿ. ಸೊ ನೀವು ಒಮ್ಮೆ ಚೆಕ್ ಮಾಡಿಸ್ರಿ. ಹಾ ಹೌದು, ಬಟ್ ಅದೊಮ್ಮೆ ನೀವು ಚೆಕ್ ಮಾಡಿಸಿ, ನೀವು ಕ್ಲಿನಿಕ್ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಇನ್ನೊಮ್ಮೆ ಚೆಕ್ ಮಾಡಿಸಿ. ಮೋಸ್ಟ್ಲಿ ನೀವು ರೀಡಿಂಗ್ ತಪ್ಪಾಗಿ ಹೇಳ್ತಿದ್ದೀರೋ ಏನೋ. ಸೊ ಒಮ್ಮೆ ಹಾ ಇನ್ನೊಮ್ಮೆ ಚೆಕ್ ಮಾಡಿಸಿ, ಲೇಟೆಸ್ಟ್ ರೀಡಿಂಗ್ ಅನ್ನ ತಗೊಂಡು ಫಸ್ಟ್ ಫಿಸಿಷಿಯನ್ ಕನ್ಸಲ್ಟ್ ಮಾಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರೇನ್ ಮಾತ್ರೆಗಳು ಕೊಡ್ತಾರೆ ಅದನ್ನ ಕರೆಕ್ಟ್ ಆಗಿ ತಗೊಳ್ಳಿ, ಅದ್ರ ಜೊತೆಗೆ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡಬೇಕು. ಅದಕ್ಕೆ ನೀವು ಬಂದು ಕನ್ಸಲ್ಟ್ ಮಾಡಿ ಒಮ್ಮೆ ಒಪಿಡಿಗೆ. ಹಾ ಹಂಗ್ ಮಾಡಬಾರ್ದು. ನಿಮ್ ಬಿ ಪಿ ಇದೆ ಅಂತಂದ್ರೆ ನೀವು ಒಮ್ಮೆ ಹೋಗಿ ಚೆಕ್ ಮಾಡಿಸ್ಬೇಕು, ಒಮ್ಮೆ ರೆಗ್ಯುಲರ್ ಆಗಿ ಚೆಕ್. ನಿಮ್ ವಯಸ್ಸು ಪ್ರಕಾರ 66 ಐತಿ, ಬ್ಯಾಡ್ ಅಂತಾರ ಗುರುಗಿರಿ ನೋಡ್ರಿ. ಅದ 60 ಆಗೈತಲ್ಲ, ನೀವು ರೆಗ್ಯುಲರ್ ಚೆಕ್ ಮಾಡಿಸ್ರಿ. ನೀವು ಒಮ್ಮೆ ಎಸ್ ಡಿ ಎಂ ಗೆ ಬಂದು ಚೆಕ್ ಮಾಡಿಸಿ. ಹಲೋ ಹಲೋ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಾ ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕು ತನ್ಸನಹಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡಿದ್ರು ಮೇಡಮ್. ಇಡ್ರಿ ಲಾಲ್ ಮೊಹಮ್ಮದ್, ಪ್ರಶ್ನೆ ಕೇಳಿ ಡಾಕ್ಟರ್ಗೆ. ಮೇಡಮ್ ಅವರೇ, ಇದು ಆಸಿಡಿಟಿಗೂ ಮತ್ತು ಬಿ ಪಿಗೆ ಏನಾರ ಸಂಬಂಧ ಇದೆ ಏನು ಮೇಡಮ್? ಆಸಿಡಿಟಿ ಜಾಸ್ತಿ ಆದ್ರೆ ಬಿ ಪಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಕೇಳಬೇಕಾಗಿತ್ತು ಮೇಡಮ್. ನೋಡಿ, ಡೈರೆಕ್ಟ್ ಆಗಿ ಅದರದ್ದು ಕಾಸ್ ಇರಲ್ಲ, ಅಂದರೆ ರಿಲೇಷನ್ ಇರಲ್ಲ. ಬಟ್ ನೀವು ಯಾವ ಥರ ಡಯಟ್ ಇಟ್ಕೋತೀರಿ ಅದು ನೀವು ಬಿ ಪಿಗೆ ಅಂದ್ರೆ ಇಫೆಕ್ಟ್ ಆಗುತ್ತೆ. ನೀವು ಉಪ್ಪು ಇಲ್ಲ ಕರೆದಿದ್ದು ಆ ಥರ ಜಾಸ್ತಿ ನೀವು ತಿಂತೀರಾ ಅಂತಾದರೆ ಅದು ಬಿ ಪಿಗೆ ರಿಸಲ್ಟ್ ಆಗ್ಬೋದು, ಅದು ಅದಕ್ಕೆ ಕಾಸ್ ಆಗ್ಬೋದು ಬಿ ಪಿ ಜಾಸ್ತಿ ಆಗೋದಕ್ಕೆ. ಇಲ್ಲ, ಆಸಿಡಿಟಿಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಇರಲ್ಲ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ರಾಘವ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಹೇಳಿ ಶಿವಲಿಂಗಯ್ಯ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ರೀ, ಹೇಳ್ರಿ ಮೇಡಮ್. ಅದ್ರ ನಂದು ಪ್ರಶ್ನೆ ಏನಂದ್ರ ರೀ, ಎಲ್ಲಾ ರೋಗಗಳು ಕಾಯಿಲೆ ಆದ ನಂತರ, ಕಾಯಿಲೆ ಕಡಿಮೆ ಆದ ನಂತರ ಮಾತ್ರೆಗಳನ್ನ ನಿಲ್ಲಿಸ್ತಾರೆ, ಆದ್ರೆ ಬಿ ಪಿ ಮತ್ತು ಶುಗರ್ಗೆ ಯಾಕೆ ನಿಲ್ಸಂಗಿಲ್ಲ? ಸ್ವಲ್ಪ ನಮಗೆ ಸ್ವಲ್ಪ ವಿವರಿಸ್ತಾರೆ ಮೇಡಮ್ ರೀ. ನೋಡ್ರಿ, ನಾನು ಒಂದು ಫಿಸಿಯೋಥೆರಪಿಸ್ಟ್. ಸೊ ಇವತ್ತಿಂದು ಟಾಪಿಕ್ಕು ಇಂಪಾರ್ಟೆನ್ಸ್ ಆಫ್ ಫಿಸಿಯೋಥೆರಪಿ ಇನ್ ಹೈಪರ್ ಟೆನ್ಷನ್ ಮ್ಯಾನೇಜ್ಮೆಂಟ್. ಸೊ ನೀವು ಯಾರಾದರೂ ಫಿಸಿಷಿಯನ್ ಇಲ್ಲ ಅವ್ರು ಬರ್ತಾರಲ್ಲ ಪ್ರೋಗ್ರಾಮ್ ಅಲ್ಲಿ, ಅವಾಗ ಅವ್ರ ಹತ್ರ ಈ ಕ್ವೆಶನ್ಸ್ ಕೇಳ್ಬೋದು ನೀವು. ಸೊ ಇದು ದಿಸ್ ಇಸ್ ನಾಟ್ ಮೈ ಪಾರ್ಟ್ ಆಫ್. ನೋಡಿ, ರಕ್ತದೊತ್ತಡ ನಿರ್ವಹಣೆಯಲ್ಲಿ ಹಾ ಭೌತಿಕ ಚಿಕಿತ್ಸೆಯ ಪಾತ್ರ ಇವತ್ತಿನ ವಿಷಯ. ಮೇಡಮ್ ಎರಡನೇ ನಿಮಿಷ ಆಗದ ವಿವರಣೆ ಮಾಡ್ದ ಕೇಳಕ್ ಆಗಿಲ್ಲ ಮೇಡಮ್, ಕರೆಂಟ್ ಇದ್ದಿಲ್ಲ ನಮ್ ಕಡೆ ರೀ. ಹಲೋ ಹಲೋ ಹಲೋ ಹಲೋ ಕೇಳ್ರಿ. ಹಲೋ ಹಲೋ ಹಲೋ ವಿವರಣೆ ಮಾಡ್ರಿ ಮೇಡಮ್ ರೀ. ಕರೆ ಕಟ್ ಆಯ್ತು. ಹಲೋ ಹಲೋ ಮೇಡಮ್ ನಮಸ್ಕಾರ ರೀ. ನಮಸ್ತೆ, ನಾವಿಲ್ಲಿ ಬೆಳಗಾವಿಯಿಂದ ಶಂಕರ್ ಅಂತ ಮಾತಾಡೋದ್ರಿ ಮೇಡಮ್. ಹೇಳ್ರಿ ಶಂಕರ್. ಈ ಫಿಸಿಯೋಥೆರಪಿ ಅಂದ್ರ ಏನೇನ್ ಮಾಡ್ತಾರಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೇಕಾಗಿತ್ತು. ಸೊ ನೋಡಿ, ಫಿಸಿಯೋಥೆರಪಿ ಅಂದರೆ ನಾ ಹೇಳಿದೆ ನಿಮಗೆ, ನಿಮಗೆ ತಕ್ಕಾಗಂಥ ಎಕ್ಸಸೈಸ್ ಪ್ರೋಗ್ರಾಮ್ ನಾವು ಡಿಸೈನ್ ಮಾಡಿಕೊಡ್ತೀವಿ. ನೀವು ಯಾವ ಥರ ವಾಕಿಂಗ್ ಮಾಡಬೇಕು, ಏನು ಸ್ಟ್ರೆಂದನಿಂಗ್ ಎಕ್ಸಸೈಸ್ ಮಾಡಬೇಕು, ಸ್ಟ್ರೆಚಿಂಗ್ ಎಕ್ಸಸೈಸು, ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇವೆಲ್ಲ ನಾವು ಹೇಳ್ಕೊಡ್ತೀವಿ ಫಿಸಿಯೋಥೆರಪಿದಲ್ಲಿ ಇನ್ ಬಿ ಪಿ ಮ್ಯಾನೇಜ್ಮೆಂಟ್ ಅಂದರೆ ಹೈಪರ್ ಟೆನ್ಷನ್ ಮ್ಯಾನೇಜ್ಮೆಂಟ್. ಸೊ ನೀವು ಒಮ್ಮೆ ಬಂದು ಕನ್ಸಲ್ಟ್ ಮಾಡಿದರೆ ನಾವು ನಿಮ್ಗೆ ಏನಂತ ನಿಮ್ಗೆ ಅಸೆಸ್ ಮಾಡಿ ಇವ್ಯಾಲ್ಯುಯೇಟ್ ಮಾಡಿ ನಿಮ್ಮ ತಕ್ಕಾಗಿ ಕಸ್ಟಮೈಸ್ ಮಾಡಿ ಎಕ್ಸಸೈಸ್ ಹೇಳ್ಕೊಡ್ಬೋದು. ಅಂದ್ರೆ ಮೇಡಮ್, ಈಗ ಬಿ ಪಿ ಆಗ್ಲಾರ್ದವ್ರಿಗೆ ಅಂದ್ರೆ ಆರೋಗ್ಯವಾಗಿರ್ತಕ್ಕಂತ ವ್ಯಕ್ತಿಗಳಿಗೆ ಫಿಸಿಯೋಥೆರಪಿ ಏನ್ ಹೇಳ್ಕೊಡ್ತೀರಾ ಅಂತ? ಸೊ ಆರೋಗ್ಯವಾಗಿದ್ದೀರಾ ಅಂತಂದ್ರೆ ನೀವು ಆಕ್ಟಿವ್ ಆಗಿರ್ಬೇಕು, ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ನೀವು ಜನರಲ್ ಆಗಿ ಏನಾದರೂ ಲೈಟ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಮಾಡಬೇಕು, ಡಯೆಟ್ ಅನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು, ಸ್ಟ್ರೆಸ್ ತಗೋಬಾರ್ದು, ಇವೆಲ್ಲ ತಗೊಂಡ್ರೆ ಇದೆಲ್ಲ ಪ್ರಿವೆಂಟ್ ಆಗುತ್ತೆ ನೀವು ಬಿ ಪಿ ಬರ್ಲಾರ್ದಂಗೆ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ನಮಸ್ಕಾರ. ಹಲೋ ಹಲೋ ಹಲೋ ಹೇಳಿ. ಹಲೋ ಮೇಡಮ್, ನಾವು ಬಾಗಲಕೋಟೆ. ಹಾ ಹಲೋ ಹಲೋ ಹೇಳ್ತೀನಿ ಮೇಡಮ್, ಬಾಗಲಕೋಟೆ ಭೀಮಪ್ಪ ಮಾತಾಡಿದ್ರಿ. ಹೇಳ್ರಿ ಭೀಮಪ್ಪ. ಇದು ನಮ್ದು ಒಂದ್ ಸೈಡ್ ಕಾಲ್ ಜೂಮ್ ಹಿಡ್ಕೊಂಡಿದೆ ರೀ, ಅದಕ್ಕೆ ಏನ್ ಮಾಡ್ಬೇಕಂತ? ಅಲ್ಲ, ಇವತ್ತಿನ ವಿಷಯ ನೀವು ಕೇಳಿದಿರಿಲ್ಲ, ರಕ್ತದೊತ್ತಡ ನಿರ್ವಹಣೆಯಲ್ಲಿ ಫಿಸಿಯೋಥೆರಪಿ ಹೇಗೆ ಪಾತ್ರ ವಹಿಸ್ತದೆ ಅನ್ನೋದ್ರ ಕುರಿತಂಗೆ, ಅಂದ್ರೆ ಏನು ಎಕ್ಸಸೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾತನಾಡ್ತಾ ಇರೋದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆ ಇದೆಯಾ? ಇರ್ಲಿ, ಈಗ ನಮ್ಮ ಡಾಕ್ಟರ್ ಬೇರೆ ಕರೆ ತೆಗೆದುಕೊಳ್ತಾ ಇದ್ದಾರೆ, ನೋಡೋಣ ಯಾರು ಏನ್ ಮತ್ ಕೇಳ್ತಾರೆ ಪ್ರಶ್ನೆನ ಅಂತ. ಹಲೋ ನಮಸ್ತೆ. ಹಲೋ. ಹಾ ಹೇಳಿ. ನಾವ್ ಹಿಂಗ ಇದ್ರಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಿಂದ ಗಿರಿಜನ್ ಅಂತ ಹೇಳಿ ಮಾತಾಡ್ತಿರೋದು. ಹೇಳ್ರಿ. ಈಗ 60 ನಮ್ಗೆ ಏಜು. ಈಗ ಶುಗರ್ ಬಗ್ಗೆ ಏನ ಐತಲ್ರಿ, ಶುಗರ್ ಬಗ್ಗೆ ಮಾಹಿತಿ ಐತ್ರ ನಿಮ್ಮ ಸಾಹೇಬ್ರೆ? ರಕ್ತದೊತ್ತಡ ಬಿ ಪಿ ಕಂಟ್ರೋಲ್ ಮಾಡುವಲ್ಲಿ ಫಿಸಿಯೋಥೆರಪಿ ಹೇಗ್ ಪಾತ್ರ ವಹಿಸ್ತದೆ ಅನ್ನೋದ್ರ ಕುರಿತಂಗೆ ಇವತ್ತಿನ ವಿಷಯ. ನಿಮ್ಗೆ ಏನಾದ್ರು ಪ್ರಶ್ನೆ ಕೇಳೋದಿದೆಯಾ ಅಂತ? ಸರಿ ಸರಿ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಾನು ಸಂದೀಪ್ ಮಾತಾಡೋದು. ಕೇಳಿ ಸಂದೀಪ್. ಬಿ ಪಿ ಜಾಸ್ತಿ ಇರೋದ್ರಿಂದ ತಲೆ ಸುತ್ತು ಏನು ಬರುತ್ತೇನೆ ಮೇಡಮ್? ಹೌದು, ತಲೆ ಸುತ್ತು ಬರುತ್ತೆ, ಆಮೇಲೆ ತಲೆ ನೋವು ಆಗ್ಬೋದು, ಉಸಿರಾಟದ ತೊಂದರೆ ಬರ್ಬೋದು, ಎದೆ ನೋವು ಆಗ್ಬೋದು, ಇವೆಲ್ಲ ಲಕ್ಷಣಗಳು ಬಿ ಪಿ ಇಂದ ಬರಬಹುದು. ಸೊ ನೀವು ಒಮ್ಮೆ ಹೋಗಿ ಹಾಸ್ಪಿಟಲ್ ಅಲ್ಲಿ ಚೆಕ್ಅಪ್ ಮಾಡಿಸ್ಕೋಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ ಹೇಳಿ. ಮೇಡಮ್, ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೂ ಮತ್ತೆ ಡಾಕ್ಟರ್ಗೂ, ಎಲ್ಲ ನಮ್ಮ ಕೇಳುವ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ನಮ್ಮ ಎಲ್ಲಾ ಜನರಿಗೆ. ಸರಿ, ಶುಭಾಶಯಗಳು. ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆ. ಮೇಡಮ್, ಇವತ್ತಿನ ವಿಷಯ ಏನಂದ್ರೆ, ಈಗ ನೀವು ಏನೇಳಿ, ಈಗ 30-40 ವರ್ಷದ ಒಂದು ಯುವಕರಲ್ಲಿ ಬಿ ಪಿ ಬರ್ತಾ ಇದೆ ಮೇಡಮ್, ಅದು ಬರ್ಲಾರ್ದಂಗೆ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ. ಸೊ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ನನ್ನ ಟಾಕ್ ಅಲ್ಲಿ. ಸೊ ಏನ್ ಮಾಡ್ಬೇಕಂದ್ರೆ, ನೀವು ನಿಮ್ ಲೈಫ್ ಸ್ಟೈಲ್ ಅನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ, ನಿಮ್ಮ ಉಪ್ಪಿನ ಸೇವನೆ, ನಿಮ್ ಫುಡ್ ಕೇಳಿ, ಅವ್ರು ಹೇಳ್ತಾ ಇದ್ದಾರೆ ಕೇಳಿ. ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಿ ನಿಮ್ ಊಟದಲ್ಲಿ, ಕರ್ದಿದ್ದು ಎಣ್ಣೆ ಪದಾರ್ಥ ತಿನ್ಬೇಡ್ರಿ, ಆಮೇಲೆ ನೀವು ವಾಕಿಂಗ್ ಎಕ್ಸಸೈಸಸ್ ರೆಗ್ಯುಲರ್ ಆಗಿ ಮಾಡ್ತಾ ಇರಿ, ಚೆನ್ನಾಗಿ ರಾತ್ರಿ 7-8 ತಾಸು ನಿದ್ದೆ ಮಾಡಬೇಕು, ಸ್ಟ್ರೆಸ್ ಕಡಿಮೆ ತಗೋಬೇಕು, ನಿಮ್ಮ ದಿನಚರ್ಯದಲ್ಲಿ ಮೆಡಿಟೇಷನ್ ಅನ್ನ ಇನ್ಕ್ಲೂಡ್ ಮಾಡಿ, ಇವೆಲ್ಲ ಮಾಡಿದ್ರೆ ನಿಮಗೆ ಬಿ ಪಿ ಬರಲ್ಲ, ಅಂದ್ರೆ ಅದನ್ನ ತಡೆಗಟ್ಟಬಹುದು. ಹಲೋ ಹಲೋ ಹಲೋ ಹೇಳಿ. ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ಈಗ ಬಿ ಪಿ ಶುಗರ್ ಒತ್ತಡ ಜಾಸ್ತಿ ಇರ್ತಕ್ಕಂಥ ಆಹಾರ ಏನ್ ತಗೋಬೇಕು ನೋಡಿ. ಬಿ ಪಿ ಅಲ್ಲಿ ಆಹಾರ ಅಂದ್ರೆ ನೀವು ಎಣ್ಣೆ ಮತ್ತೆ ಕರ್ದಿದ್ದ ಪದಾರ್ಥ ಅವಾಯ್ಡ್ ಮಾಡಿ, ಉಪ್ಪಿನ ಸೇವನೆ ಕಡಿಮೆ ಮಾಡಿ. ಸೊ ಇದೆಲ್ಲ ಮಾಡಿದ್ರೆ ನೀವು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಕೇಳುಗ್ರೆ, ಇನ್ನು ಸಾಕಷ್ಟು ಕರೆಗಳು ಬರ್ತಾ ಇದಾವೆ ಡಾಕ್ಟರ್, ಬಟ್ ವೇಳೆ ಆಗ್ತಾ ಇದೆ. ಕೇಳುಗ್ರೆ, ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆಯ ಪಾತ್ರ, ಈ ಕುರಿತಂಗೆ ಡಾಕ್ಟರ್ ಶುಭಾ ಅಕದಾಸ್ ಅವರು ಇಷ್ಟೊತ್ತು ನಿಮಗೆಲ್ಲ ಮಾಹಿತಿಯನ್ನ ನೀಡಿದ್ರು. ಇವರು ಸೋಮವಾರದಿಂದ ಶನಿವಾರದವರೆಗೆ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-2477-839. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-2477-7-7-7-2-3-2-1-0-0-0 ಅಥವಾ 7-1-8-7-0-0-0. ಈ ವಾರದ ಪ್ರಶ್ನೆ, ಸಾಮಾನ್ಯವಾಗಿ ರಕ್ತದೊತ್ತಡ ಎಷ್ಟು ಇರಬೇಕು? ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆ ಉಪಯೋಗ ಆಗುತ್ತಾ? ಪ್ರಶ್ನೆ ಮತ್ತೊಮ್ಮೆ, ಸಾಮಾನ್ಯವಾಗಿ ರಕ್ತದೊತ್ತಡ ಎಷ್ಟು ಇರಬೇಕು? ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆ ಉಪಯೋಗ ಆಗುತ್ತಾ? ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಪತ್ರವನ್ನು ಕಳುಹಿಸಿ. ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಈ ತಿಂಗಳ 12ನೇ ತಾರೀಕು ಅಂದು ಕೇಳಿದ ಪ್ರಶ್ನೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಎಸ್ಡಿಎಂ ಆಸ್ಪತ್ರೆಯ ಧ್ಯೇಯ ವಾಕ್ಯವೇನು? ಸರಿಯಾದ ಉತ್ತರ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಎಸ್ಡಿಎಂ ಆಸ್ಪತ್ರೆಯ ಧ್ಯೇಯ ವಾಕ್ಯ ಶ್ರೀ ಸಾಮಾನ್ಯನಿಗೆ ರಾಜೋಪಚಾರ. ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಗಳಿಸಿದವರು ಕುಮಾರಿ ಕೀರ್ತಿ, ಬಸವರಾಜ್ ಅಡ್ನೂರ್, ಶಿವಪೇಟೆ 9th cross ರೋಣ್, ಜಿಲ್ಲಾ ಗದಗ್, ಪಿನ್ 582220. ಕುಮಾರಿ ಕೀರ್ತಿ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನ ಕಳುಹಿಸಲಾಗುವುದು. ಕೇಳುಗ್ರಿ, ಮುಂದಿನ ಎಸ್ಡಿಎಂ ಆರೋಗ್ಯ ಸಂವಾದದ ವಿಷಯ ಡೆಂಗ್ಯೂ. ಈ ಕುರಿತಂಗೆ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಡಾಕ್ಟರ್ ಟಿಎಂ ಶರಣ್ಕುಮಾರ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬರಲಿದ್ದಾರೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.